ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ, ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ. ದೂರವಾಣಿ ಸಂಖ್ಯೆ 1800 180 1551 ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ದೂರವಾಣಿ ಸಂಖ್ಯೆ 1800 180 1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳು ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗ ತಾಲೂಕು ಸೊಂಡೇಕುಳ ಗ್ರಾಮದ ರೈತ ಮಹಿಳೆ ಎನ್ ವತ್ಸಲ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೃಷಿಕ ಬಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಸೊಂಡೇಕುಳ ಗ್ರಾಮದ ರೈತ ಮಹಿಳೆಯಾದಂತಹ ಎನ್ ವತ್ಸಲ ಅವರನ್ನ ಮಾತಾಡಿಸ್ತಾ ಇದ್ವಿ. ಈ ಕೃಷಿ ಬದುಕನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿದ್ದಾರೆ, ಈ ಸಂಘದ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವತ್ಸಲ ಅವರೇ. ನಮಸ್ಕಾರ ವತ್ಸಲ ಅವರೇ. ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಇದ್ದೀರಾ? ನಾವು ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡ ಬೆಳೆದಿದ್ದೀವಿ, ಹಂಗಾಗಿ ಇದ್ರ ಬಗ್ಗೆ ನಮ್ಗೇನು ಅಷ್ಟೊಂದು ಕಷ್ಟ ಅಂತ ಏನು ಅನ್ಸಿಲ್ಲ, ಮಾಡ್ಕೊಂಡು ಹೋಗ್ತಾ ಇದೀವಿ. ಕೃಷಿ ಅಂತ ಅಷ್ಟೇ ಅಲ್ಲ, ನಾವು ಸ್ವಸಹಾಯ ಸಂಘನು ಮಾಡ್ಕೊಂಡಿದೀವಿ. ಈ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ಮಾಡ್ಬೇಕಂತ ಯಾಕನ್ಸ್ತು? ಇಷ್ಟೊಂದು ಕೃಷಿ ಕೆಲಸಗಳು ಇದ್ರು ನಿಮಗೆ? ಇಲ್ಲ, ಅದರಿಂದ ಏನು ಉಪಯೋಗ ಅಂದ್ರೆ ನಾವು ಮನೆಯಲ್ಲೇ ಇರ್ತೀವಿ ಎಲ್ಲ ಹೆಣ್ಮಕ್ಳು, 10 ರೂಪಾಯಿ ನಾವು ಉಳ್ಸಕ್ಕಾಗಲ್ಲ. ಹಂಗಾಗಿ ಸ್ವಸಹಾಯ ಸಂಘಗಳನ್ನ ನಮಗೆ 2000 ಇಸ್ವಿನಲ್ಲಿ ಇಲ್ಲಿ ಮಾಡಿದ್ರು. ಅವಾಗ ನಾವು ಇಲ್ಲೇ ಅಜ್ಜಿ ಮನೇಲಿ ಇದ್ವಿ, ಅವಾಗಲೇ ಇಲ್ಲೇ ಮದುವೆ ಮಾಡಿಕೊಟ್ರು. ಅವಾಗಿಂದ ಇಲ್ಲಿವರೆಗೂ ನಾವು ಸಂಘ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ. 10 ರೂಪಾಯಿ ನಾವು ಮನೆ ಕೂಡಿಟ್ಟು ಡಬ್ಬೆಗಿದ್ರೆ ಇರಲ್ಲ, ಅದು ನಾವು ತಗೊಂಡೋಗಿ ಏನಕ್ಕಾದ್ರೂ ಖರ್ಚು ಮಾಡಿಬಿಡ್ತೀವಿ. ಅದಕ್ಕೆ ಅದನ್ನೇ ನಾವು ಸಂಘದಲ್ಲಿ ಉಪಯೋಗಕ್ಕೆ ಹಾಕಿದರೆ ಅಲ್ಲಿ ನಮ್ಮ ದುಡ್ಡು ಬೆಳೆಯುತ್ತೆ. ನಮ್ಮ ಕೆಲವು ಸಮಸ್ಯೆಗಳಿಗೆ ಯಾರ ಹತ್ರನಾದ್ರೂ ಹೋಗಿ ಸಾಲ ಕೇಳಿದರೆ ನಾವು ಅವ್ರಿಗೆ ಬರ್ಕೊಡ್ಬೇಕು, ಏನಾದ್ರು ಆಧಾರ ಕೊಡ್ಬೇಕು. ಅದು ನಮಗೆ ಸಂಘದಲ್ಲಿ ಆ ಥರ ಇಲ್ಲ. ನಾವು ಕೇಳಿದ ತಕ್ಷಣಕ್ಕೆ ನಮಗೇನಾದ್ರು ಸಮಸ್ಯೆ ಇದ್ದರೆ ಅವಾಗೆ ತಕ್ಷಣಕ್ಕೆ ನಮಗೆ ದುಡ್ಡು ದೊರೆಯುತ್ತೆ. ಹಂಗಾಗಿ ನಮಗೇನು ಅಂತ ಇದು ಇಲ್ಲ. ಸಂಘ ಅಂದರೆ ಭಾಳ ಅನುಕೂಲತೆ ಇದೆ, ಮಕ್ಳಿಗೆ ಓದೋ ಎಜುಕೇಷನ್ಗಿಂತ ಹಿಡಿದು ನಾವು ಕೃಷಿ ಕೆಲಸ ಮಾಡೋಕ್ಕೆ ದುಡ್ಡು ಬೇಕು ಅಂದ್ರೂ ಉಪಯೋಗ ಆಗುತ್ತೆ. ಆಮೇಲೆ ಹೊರಗಡೆ ಎಲ್ಲ ಬ್ಯಾಂಕ್ ವ್ಯವಹಾರಗಳು ಹೆಣ್ಮಕ್ಳಿಗೆ ಅಷ್ಟು ಗೊತ್ತಿರಲಿಲ್ಲ, ಕೊನೆಗೆ ನನಗೂ ಗೊತ್ತಿರಲಿಲ್ಲ, ಬ್ಯಾಂಕಿಗೆ ಹೋಗಿರಲಿಲ್ಲ. ಸಂಘ ಮಾಡಿರೋದ್ರಿಂದ ಬ್ಯಾಂಕಿಗೆ ಹೋಗ್ತೀವಿ, ಬ್ಯಾಂಕಲ್ಲಿ ಕೂಡ ಉಳಿತಾಯ ಮಾಡ್ತೀವಿ, RD ಕಟ್ತೀವಿ, ಪ್ರತಿಯೊಂದು ಕೆಲಸನೂ ಮಾಡ್ಕೊಂತೀವಿ. ಹಂಗಾಗಿ ಸಂಘದಿಂದ ಉಪಯೋಗ ಚೆನ್ನಾಗಿದೆ. ಆಮೇಲೆ ಟೈಲರಿಂಗ್ ಮಾಡ್ತೀವಿ, ಕೆಲವರು ಅವರವರು ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಟೈಲರಿಂಗ್ ಮಿಷಿನ್ ತಗೊಂಡೆ ಸಂಘದಿಂದಲೇ ಸಾಲ ತಗೊಂಡು, ಹಂಗಾಗಿ ಚೆನ್ನಾಗಿದೆ. ಹೊರಗಡೆ ಎಲ್ಲ ಸಾಲ ತಕೊಂಡ್ರೆ ಬಡ್ಡಿ ಜಾಸ್ತಿ ಕಟ್ಟಬೇಕಾಗ್ತಾ ಇತ್ತು. ಹೌದು, ಬಡ್ಡಿ ಜಾಸ್ತಿ ಕಟ್ಟಬೇಕಿತ್ತು. ಆದರೆ ಇಲ್ಲೂ ನಾವು ಅದೇ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಅದರಿಂದ ಏನು ಉಪಯೋಗ ಅಂದರೆ ನಮ್ಮ ದುಡ್ಡಿಗೆ ನಾವೇ ಇಂಟ್ರೆಸ್ಟ್ ಕೊಡ್ತಾ ಇದ್ವಿ, ಅದೇ ಅಮೌಂಟು ಮತ್ತೆ ನಮಗೆ ಬೆಳೀತಾ ಇದೆ. ನಮಗೆ ಅದು ಒಂದು ಉಪಯೋಗದ ರೀತಿಯಲ್ಲಿ ಆಗ್ತಾ ಇದೆ. ನಮ್ಮ ಅಮೌಂಟ್ ನಾವು ಮನೆಗೆ ಇಟ್ಕೊಂಡ್ರೆ ದುಡ್ಡು ಬೆಳೆಯಲ್ಲ, ಅದನ್ನ ನಾವು ಸಂಘಕ್ಕೆ ಹಾಕ್ಬಿಟ್ಟು ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ. ಅದನ್ನ ಅವ್ರು ಮತ್ತೆ ಇಂಟ್ರೆಸ್ಟ್ ನಮಗೆ ಕಟ್ಟಿ ಅವರು ಇಂಟ್ರೆಸ್ಟ್ ಅವರೇ ತಗೊಳ್ತಾ ಇದ್ದಾರೆ. ಹಂಗಾಗಿ ಅದು ಅನುಕೂಲತೆ ಚೆನ್ನಾಗಿದೆ ಸಂಘದಿಂದ. ಈಗ ನಿಮ್ಮ ಸಂಘದ ಹೆಸರನ್ನ ಏನ್ ಇಟ್ಟಿದ್ರಾ? ಎಷ್ಟು ಜನ ಸದಸ್ಯರೇ ಇದ್ರಾ? ನಮ್ಮ ಸಂಘದ ಹೆಸರು ಶ್ರೀ ನಿಸರ್ಗ ಮಹಿಳಾ ಸ್ವಸಹಾಯ ಸಂಘ ಅಂತ ಸ್ತ್ರೀ ಶಕ್ತಿ ಸಂಘ ಮಾಡಿದ್ವಿ. ಅಲ್ಲಿ ನಮ್ಮ ಸಂಘದಲ್ಲಿ 15 ಜನ ನಾವು ಮೆಂಬರ್ಸ್ ಇದೀವಿ. ಅವತ್ತಿಂದನೂ ಇವತ್ತಿನವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಸುತ್ತು ನಿಧಿ ಕೂಡ ನಮ್ಮ ಸಂಘಕ್ಕೆ ಬಂದಿದೆ. 25,000 ಮೂರು ಸಲ ಹಾಕಿದ್ದಾರೆ, 5,000 ಒಂದ್ಸಲ 10,000 ಹಾಕಿದ್ದಾರೆ, ನಡೀತಾ ಇದೆ. ಇವತ್ತಿನವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಒಬ್ರು ಇಲ್ಲ ಅಂದ್ರೂ ಇನ್ನೊಬ್ರು ಒಂದು ಅನುಸರಿಸ್ಕೊಂಡು ಹೋಗ್ತಕ್ಕಂತ ಒಂದು ಗುಣ ಇದೆ. ಹಂಗಾಗಿ ನಮಗೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಸಂಘ ಇವತ್ತಿನವರೆಗೂ. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ದಿನಕ್ಕೊಮ್ಮೆ ಈ ವಾರದ ಸಭೆ ಸೇರ್ತೀರಾ, ಅದರಲ್ಲಿ ಏನು ಚರ್ಚೆ ಮಾಡ್ತೀರಾ? ನಾವು ವಾರಕ್ಕೊಂದ್ಸಲ ಸಭೆ ಸೇರ್ತೀವಿ. ವಾರ ಫಸ್ಟ್ ಸ್ಟಾರ್ಟಿಂಗ್ 10 ರೂಪಾಯಿ ಉಳಿತಾಯ ಮಾಡ್ತಾ ಇದ್ವಿ. ಈಗ 10 ರೂಪಾಯಿಗಿಂತ ಜಾಸ್ತಿ ಅಂತಂದೇಳಿ ಒಂದು 20 ರೂಪಾಯಿ ಉಳಿತಾಯ ಮಾಡ್ತಾ ಇದ್ವಿ. ಆಮೇಲೆ ವಾರ ಒಬ್ಬೊಬ್ಬರು ಬ್ಯಾಂಕಿಗೆ ಕಟ್ಟಬೇಕು ಅಂತೀವಿ. ಆಮೇಲೆ ಅವರು ವಾರ ಕಟ್ಟಕ್ಕಾಗಲಿಲ್ಲ, ಇಲ್ಲೇ ಅಮೌಂಟ್ ಯಾರಿಗಾದರೂ ಸಾಲದ ರೀತಿಯಲ್ಲಿ ಬೇಕು ನಮಗೆ ಅಂತ ಕೇಳಿದ್ರೆ ಎಲ್ಲರೂ ಒಪ್ಪಿಗೆ ತಗೊಂಡು ಅವರಿಗೆ ಆ ಅಮೌಂಟ್ನ ನಾವು ಇಲ್ಲೇ ಸಾಲದ ರೂಪದಲ್ಲಿ ಕೊಡ್ತೀವಿ, ಇಲ್ಲ ಬ್ಯಾಂಕಿಗೆ ಹಾಕ್ತೀವಿ, ಬ್ಯಾಂಕಿಗೆ ಹಾಕಿದರೆ ಚೆಕ್ ಮೂಲಕ ಸಾಲ ಕೊಡ್ತೀವಿ. ಈ ಥರ ಸಂಘದಲ್ಲಿ ಎಲ್ಲ ವಿಷಯದಲ್ಲೂ ಚರ್ಚೆ ಮಾಡ್ತೀವಿ. ಏನಾದರೂ ಕಷ್ಟ ಸುಖ ಇದ್ದರೆ, ಇಲ್ಲ ನೆಕ್ಸ್ಟ್ ವಾರ ಏನಾದರೂ ಹಬ್ಬ ಹರಿದಿನ ಇತ್ತು ಅಂದರೆ ಅವತ್ತು ಸಂಘ ಮಾಡೋಕ್ಕಾಗುತ್ತೋ ಇಲ್ವೋ ಮುಂದಿನ ವಾರ ಮಾಡನ್ರಿ ಅಂತ ಹೇಳ್ತೀವಿ. ಏನಾದರೂ ಸಮಸ್ಯೆ ಬಂದರೆ ಚರ್ಚೆ ಮಾಡ್ತೀವಿ. ಗ್ರಾಮ ಪಂಚಾಯತಿನಲ್ಲಿ ಏನಾದರೂ ಕಾರ್ಯಕ್ರಮಗಳು ಇದ್ದರೆ ಕರೆದ್ರೆ ಹೋಗ್ತೀವಿ. ಪ್ರತಿಯೊಂದು ಇದರಲ್ಲೂ ಭಾಗಿಯಾಗ್ತೀವಿ ನಾವು. ಈಗ ನಿಮ್ಮ ಸಂಘದ 15 ಜನ ಸದಸ್ಯರು ಈಗ ಸಾಲ ತಗೊಂಡ್ತಾರೆ ನಿಮ್ಮ ಸಂಘದಿಂದ, ಈಗ ಮರುಪಾವತಿ ಅಂತಂದ್ರೆ ಮಾಡಬೇಕಾದ್ರೆ ಅವರು ಯಾವ್ಯಾವ ರೀತಿಯಾದಂತಹ ಒಂದು ಕೆಲಸಗಳಲ್ಲಿ ದುಡಿತಾರೆ ಮಾಡೋಣ? ಕೆಲವರು ಕೃಷಿನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಕೆಲವರು ಟೈಲರಿಂಗ್ ಮಾಡ್ತಾರೆ, ಕೆಲವರು ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಕೆಲವರು ಹಸು ಕಟ್ಕೊಂಡು ಹಾಲು ಹಾಕ್ತಿರ್ತಾರೆ. ಅಲ್ಲ ಅವ್ರಿಗೆ ತಿಂಗಳ ಮೇಂಟೈನ್ ಆಗುತ್ತೆ, ಹಂಗಾಗಿ ಪ್ರತಿ ತಿಂಗಳು ಕಟ್ತಾರೆ ಅವರವರ ಇದ್ರ ಮೇಲೆ. ನಾವಂದ್ರೆ ಕಂಡೀಷನ್ ಹಿಂಗೆ ಅಂತ ಮಾಡಿಲ್ಲ, ಯಾಕೆಂದ್ರೆ ಎಲ್ಲರೂ ಒಂದೇ ಥರ ಜೀವನ ನಡೆಸ್ತಾ ಇರಲ್ಲ. ಹಂಗಾಗಿ ನಾವು ಸಂಘ ಅಂತ ಯಾಕೆ ಮಾಡ್ಕೊಂಡಿರ್ತೀವಿ ಅಂದರೆ ಒಬ್ರಿಗೆ ಸಹಾಯ ಆಗಲಿ ಅಂತ ಮಾಡಿರ್ತೀವಿ. ಹಂಗಾಗಿ ಅವರು ಒಂದು ತಿಂಗಳು ಇಲ್ಲ ಅಂದರೆ ಇನ್ನೊಂದು ತಿಂಗಳು ಕಟ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ, ಹಂಗಾಗಿ ಕಟ್ತಾರೆ, ಯಾರದು ಸಮಸ್ಯೆ ಇಲ್ಲ. ಈಗ ನೀವು ಸಂಘದಲ್ಲಿ ಸಾಲ ತಗೊಂಡು ಅಂದ್ರೆ ಈ ಟೈಲರಿಂಗ್ ಮಾಡ್ತಾ ಇದ್ವಿ, ಈಗ ರಾಟೆ ಮಿಷಿನ್ ತಂದಿವಿ ಅಂತ ಹೇಳಿದ್ರ, ಟೈಲರಿಂಗ್ ಅಂತಂದ್ರೆ ಯಾವ ರೀತಿಯಾದಂತಹ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಾ ನೀವು? ನಾವು ಬ್ಲೌಸಸ್, ಆಮೇಲೆ ಚೂಡಿದಾರ್ ಈ ತರ ಎಲ್ಲ ಮಾಡ್ತೀವಿ. ತಿಂಗಳಲ್ಲಿ ಎಷ್ಟು ಇದರಿಂದ ನಿಮಗೆ ಆದಾಯ ಬರುತ್ತೆ ಈ ಟೈಲರಿಂಗ್ ನಿಂದ? ಸರ್, ನಾವು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಒಂದು ಅಥವಾ ಎರಡು ಬ್ಲೌಸ್ ಹೊಲಿತೀವಿ, ದಿನ ಹೊಲಿತೀವಿ. ಅವರು ಬಟ್ಟೆ ಕೊಟ್ಟಂಗೆ ಇದ್ದಂಗೆ ಸ್ಟಿಚ್ ಮಾಡ್ತಾ ಇದ್ವಿ. ಈಗ ಹಬ್ಬಗಳಲ್ಲಿ ಜಾಸ್ತಿ ನಿಮಗೆ ಸೀಸನ್ ಇರುತ್ತೆ? ಹೌದು, ಕೊಡ್ತಾರೆ. ಹಂಗಾಗಿ ಅವತ್ತು ಏನಿರುತ್ತೆ ಹಂಗೆ ಡಿಮ್ಯಾಂಡ್ ಏನಿರುತ್ತೆ ಆ ತರ ಹೊಲಿತಾ ಇರ್ತೀವಿ. ಈಗ ಜಿಗ್ ಜಾಗ್ ಮಿಷಿನ್ ಇದನ್ನೆಲ್ಲ ತಂದಿಟ್ಕೋಬಹುದಲ್ಲ ನೀವು? ತಂದಿಟ್ಕೋಬಹುದು, ಇದೆ ಕೆಲವರು ಬೇರೆಯವ್ರು ಮಾಡ್ತಿದ್ದಾರೆ. ನಾವು ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ನಾವು ಮನೆಗೆ ಲವಸು ದನ ಕರ ಮತ್ತೆ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಮಾಡಕ್ ಆಗಲ್ಲ, ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ನಿಮ್ಮ ಸ್ತ್ರೀ ಶಕ್ತಿ ಸಂಘದ ಒಂದು ವತಿಯಿಂದ ಏನಾದ್ರೂ ಬೇರೆ ಕಡೆ ಕೃಷಿ ಪ್ರವಾಸಗಳು ಈ ತರ ಹೋಗಿ ಕೃಷಿ ಬಗ್ಗೆ ಏನಾದ್ರು ಮಾಹಿತಿ ತಗೊಂಡ್ರೆ? ಕೆಲವೊಂದ್ಸಲ ನಮಗೆ ಟ್ರೈನಿಂಗ್ಗಳು ಕೊಟ್ಟಿದ್ರು, ಸಂಘದವ್ರು ಕರ್ಕೊಂಡು ಹೋಗಿದ್ರು, ಹೋಗಿದ್ವಿ. ಕೃಷಿ ಬಗ್ಗೆ ಅಂದ್ರೆ ಸಸಿಗಳನ್ನೆಲ್ಲ ಬೆಳೆಸೋದು, ಆಮೇಲೆ ತೋಟಗಳಲ್ಲಿ ಗೊಬ್ಬರ ಹೆಂಗ್ ಹಾಕ್ಬೇಕು, ಆಮೇಲೆ ನೀರ್ ಹೆಂಗ್ ಬಿಡ್ಬೇಕು, ಹನಿ ನೀರಾವರಿ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ಒಟ್ಟಾರೆ ಇಂತಹ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಇರೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ ಬಡ ಜನರಿಗೆ? ಬಡ ಜನರಿಗೆ ಏನ್ ಅನುಕೂಲ ಅಂದ್ರೆ, ಬೇರೆ ಒಬ್ರು ಬಡ್ಡಿ ವ್ಯವಹಾರ ಮಾಡೋರ ಹತ್ರ ತಗೊಳೋದ್ಕಿಂತ ಸಂಘದಲ್ಲಿ ಅವರಿಗೆ ತಕ್ಷಣಕ್ಕೆ ದುಡ್ಡು ಹುಟ್ಟುತ್ತೆ. ಆಮೇಲೆ ಅವರು ಯಾವುದೇ ಇದನ್ನ ಮಾಡಲ್ಲ, ಸಮಯಕ್ಕೆ ಸರಿಯಾಗಿ ನಾವು ಕಟ್ಕೊಂಡು ಹೋದ್ರೆ ಅದರಿಂದ ಸಂಘನೂ ಬೆಳೆಯುತ್ತೆ, ನಾವು ಬೆಳಿತೀವಿ. ಈಗ ಜೊತೆ ನಿಮಗೆ ಬ್ಯಾಂಕಿನ ವ್ಯವಹಾರ ಎಲ್ಲ ಗೊತ್ತಾಗುತ್ತೆ, ಹೊರಗಡೆ ಬ್ಯಾಂಕ್ ನಲ್ಲಿ ಯಾವ ರೀತಿಯಾದಂತಹ ಸಾಲಗಳನ್ನ ಕೊಡ್ತಾರೆ, ನಮ್ಮ ರೈತರಿಗೆ ಯಾವ ರೀತಿ ಕೊಡ್ತಾರೆ, ಇದನ್ನೆಲ್ಲ ನೀವು ತಿಳ್ಕೊಳ್ಬೋದಲ್ವಾ? ಹೌದು, ನಾವು ಎಲ್ಲರೂ ಪ್ರತಿಯೊಬ್ರು ಬ್ಯಾಂಕಿಗೆ ಹೋಗ್ತಾರೆ. ಮುಂಚೆ ಯಾರು ಬ್ಯಾಂಕ್ ಅಲ್ಲಿ ಯಾರು ಹೋಗ್ತಿರ್ಲಿಲ್ಲ ಹೆಣ್ಮಕ್ಳು. ಈ ಸಂಘ ಆದ್ಮೇಲೆ ಪ್ರತಿ ವಾರ ಕಟ್ಟಕ್ ಹೋಗೋದ್ರಿಂದ ಅಲ್ಲಿ ಬ್ಯಾಂಕ್ ಅಲ್ಲಿ ಯಾವ್ಯಾವ್ದಕ್ಕೆ ಲೋನ್ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಬೆಳೆ ವಿಮೆ ಕಟ್ಬೇಕು ಅನ್ನೋದ್ರ ಬಗ್ಗೆನೂ ಕೆಲವು ವಿಷಯಗಳ ಬಗ್ಗೆ ಗೊತ್ತಾಗ್ತಿರುತ್ತೆ. ಪ್ರತಿಯೊಂದನ್ನು ತಿಳ್ಕೊಂತ ಇದಾರೆ ಹೆಣ್ಮಕ್ಳೆಲ್ಲ. ಹೊರಗಡೆ ಹೋಗೋದು ಜಾಸ್ತಿ ಆಗಿದೆ ಈಗ ಸ್ವಸಹಾಯ ಸಂಘಗಳು ಬಂದಿರೋದ್ರಿಂದ, ಬ್ಯಾಂಕ್ ವ್ಯವಹಾರ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ದಾರೆ ಹೆಣ್ಮಕ್ಳು. ಈಗ ನಿಮ್ಮ ಸಂಘದ 15 ಜನ ಸದಸ್ಯರಿಗೂ ವಿದ್ಯಾಭ್ಯಾಸ ಇದೆಯಾ? ಹಾ, ಇದೆ, ತಕ್ಕಮಟ್ಟಿದೆ. ಕೆಲವರು ಒಂದಿಬ್ರು ಮೂರು ಜನಕ್ಕೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನಿದ್ದಾರೆ, ಎಲ್ಲರೂ ಓದಿದ್ದಾರೆ. ಒಟ್ಟಾರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ? ಎಲ್ಲರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಬುಕ್ಸ್ ಬರೆಯೋದಿಂದ ಹಿಡಿದು ಸಾಲದ ಖಾತೆಯಿಂದ ಉಳಿತಾಯ ಖಾತೆ ಪ್ರತಿಯೊಂದು ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾರೆ. ಸಾಲ ತಗೊಂಡು ಕೃಷಿಗೆ ಉಪಯೋಗ ಮಾಡ್ಕೊಂತೀವಿ ಅಂತ ಹೇಳಿದ್ರ, ಕೃಷಿ ಜಮೀನು ಅಂತಂದ್ರೆ ಎಷ್ಟೆಕರೆ ಇದೆ ನಿಮಗೆ? ನಾವು 3 ಜನ ಅಣ್ಣ ತಮ್ಮಂದಿರು, ನಮ್ದು 5 ಎಕರೆ ಜಮೀನು ಇದೆ. ಅದರಲ್ಲಿ ಅವರು ಎಲ್ಲರದು ಡಿವೈಡ್, ಒಬ್ರು ಹೊರಗಡೆ ಇದ್ದಾರೆ, ನಾವು ಇಬ್ರು ಒಟ್ಟಿಗೆ ಇದೀವಿ. ಹಂಗಾಗಿ 3 ಎಕರೆ ಇದೆ ನಮ್ದು. ಈಗ 3 ಎಕರೆಯಲ್ಲಿ ನೀವು ಏನೇನ್ ಬೆಳೀತಾ ಇದ್ದೀರಾ? ತೆಂಗು ಇದೆ, ಅಡಿಕೆ ಇದೆ, ಸುತ್ತ ಹಣ್ಣಿನ ಮರಗಳು ಇದಾವೆ, ಹಲಸಿನ ಹಣ್ಣಿಂದು, ಸಪೋಟ, ಸೀತಾಫಲ, ಆಮೇಲೆ ನಿಂಬೆ ಹಣ್ಣಿಂದು, ಎಳ್ಳಿಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು, ಪ್ರತಿಯೊಂದು ತೋಟ ಸುತ್ತ ಎಲ್ಲ ಹಾಕಿದೀವಿ, ಎಲ್ಲ ಬೆಳೀತಾ ಇದ್ದೀವಿ. ಈಗ ತೋಟ ಅಂದ್ರೆ ಹೆಚ್ಚಾಗಿ ನಿಮ್ದು ಅಡಿಕೆ ತೋಟ ಇದೆ ನಿಮ್ದು? ಹೌದು, ಹೆಚ್ಚು ಅಡಿಕೆ ತೋಟ ಇದೆ. ಸುತ್ತ ಬೇರೆ ಹಣ್ಣಿನ ಗಿಡಗಳೆಲ್ಲ ಇದೆ, ತೆಂಗು ಇದೆ. ಈಗ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಅಂತ ಹೇಳ್ತೀರಾ ನಿಮ್ದು? ತಾತರಿದ್ದಾಗ ಹಾಕಿರೋದು, ಈಗ 40-41 ವರ್ಷ ಆಗಿದೆ ಹಾಕಿ. ಅವರು ಚೆನ್ನಾಗಿದೆ ತೋಟ ಎಲ್ಲ. ಅಂದ್ರೆ ತೋಟ ಅಂದ್ರೆ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸೋದ್ರಿಂದ, ಆಮೇಲೆ ಇದು ಗೌರ್ಮೆಂಟ್ ಗೊಬ್ಬರ ಏನು ಉಪಯೋಗಿಸ್ತಾ ಇಲ್ಲ. ಒಂದ್ಸಲ ಮಣ್ಣು ಅದು ಹಾಕ್ಸಿದ್ರು, ಅದರಿಂದ ಸ್ವಲ್ಪ ತೊಂದರೆ ಆಯ್ತು. ಹಂಗಾಗಿ ಮಣ್ಣು ಅದು ಹಾಕ್ಸೋದ್ ಬಿಟ್ಟಿದ್ದಾರೆ. ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ, ಕೋಳಿ ಗೊಬ್ಬರ ಹಾಕ್ತಾರೆ, ಆಮೇಲೆ ಕುರಿದು ಹಾಕ್ತಾರೆ. ಕುದಿ ಗೊಬ್ಬರ ಹಾಕೋದ್ಕಿಂತ ಕುರಿ ಮುಂದೆ ತರಿಸಿದ್ರೆ ಚೆನ್ನಾಗಿ. ಆದ್ರೆ ಈಗ ಮುಂದೆ ತರಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನೀರು ಅದಕ್ಕೆಲ್ಲ ಮೇವುಗಳು ಎಲ್ಲ ಬೇಕು. ಹಂಗಾಗಿ ಮಂದೆಗಿಂತ ಈಗೆಲ್ಲ ಪ್ಯಾಕೆಟ್ಸ್ ಇದು ಬರ್ತಾ ಐತೆ ಗೊಬ್ಬರ, ಅದನ್ನೇ ಹಾಕ್ತಾ ಇದ್ದಾರೆ. ಹಂಗಾಗಿ ಈಗ ಗೌರ್ಮೆಂಟ್ ಗೊಬ್ಬರಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಸಸಿನೂ ಚೆನ್ನಾಗಿ ಬರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ. ಹಂಗಾಗಿ ಅಂದ್ರೆ ಲಾಂಗ್ ಇಯರ್ ತೋಟಗಳು ಉಳಿಯುತ್ತೆ. ಗೌರ್ಮೆಂಟ್ ಗೊಬ್ಬರ ಇದು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಬಂದ್ಬಿಡುತ್ತೆ, ಅದೇ ತರ ಬೇಗ ಹಾಳಾಗ್ಬಿಡುತ್ತೆ. ಈಗಿನವ್ರ ಹೆಂಗೆ ಎಲ್ಲ ಕೈ ಕಾಲು ನೋವು ಅಂತ ಆ ತರ ಅದು ಆಗ್ಬಿಡುತ್ತೆ. ಹಂಗಾಗಿ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಟ್ಟಾರೆ ನೀವು ಯಾವ್ದೇ ರೀತಿಯಾದಂತ ಒಂದು ತೋಟಕ್ಕೆ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಾ ಇಲ್ಲ? ಇಲ್ಲ ಇಲ್ಲ, ಮಾಡ್ತಾ ಇಲ್ಲ. ಮುಂಚೆ ಒಂದೆರಡ್ ಸಲ ಮಾಡಿದ್ವಿ, ಅದ್ಯಾಕೋ ನಮಗೆ ಸರಿ ಬರಲಿಲ್ಲ. ಹಂಗಾಗಿ ನಾವು ಅದನ್ನ ಬಳಸ್ತಾ ಇಲ್ಲ, ನಾವು ನಿಲ್ಲಿಸ್ಬಿಟ್ವಿ. ನಾವು ಈಗ ಕೆರೆ ಮಣ್ಣು ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಇಲ್ಲ, ಕೆರೆ ಮಣ್ಣು ಅಷ್ಟೊಂದು ಸೂಕ್ತ ಅಲ್ಲ. ಹೆಚ್ಚಾಗಿ ದನಿನ ಗೊಬ್ಬರ, ಆಮೇಲೆ ಇದು ಕುರಿದು ಕೋಳಿ ಗೊಬ್ಬರ ಉಪಯೋಗಿಸೋದ್ರಿಂದ ಅನುಕೂಲತೆ ಜಾಸ್ತಿ ಇದೆ. ಏನೋ ಸ್ವಲ್ಪ ಒಂದು 5-6 ವರ್ಷಕ್ಕೆ ಒಂದ್ಸಲ ಏನಾದ್ರು ನಾವು ಚೇಂಜ್ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾತ್ರ ಮಾಡ್ಬೋದು, ಇಲ್ಲಾಂದ್ರೆ ಇದನ್ನೇ ಉಪಯೋಗಿಸೋದ್ರಿಂದ ತುಂಬಾ ಅನುಕೂಲತೆ ಜಾಸ್ತಿ ಇದೆ. ಈಗ ಅಷ್ಟು ನಿಮ್ದು ಹಳೆ ತೋಟ ಇದೆ 42 ವರ್ಷದ್ದು ಅಂತ ಹೇಳಿದ್ರ, ಅಷ್ಟೊಂದು ನಿಮ್ಗೆ ಅಡಿಕೆ ಇದ್ರು ಮತ್ತೆ ಅಡಿಕೆ ಹಾಕ್ಬೇಕಂತ ಮತ್ತೆ ಹೊಸ ತೋಟ ಯಾಕೆ ಮಾಡಿದ್ರಿ ನೀವು? ಇಲ್ಲ, ಅದು ಮತ್ತೆ ಯಾಕೆ ಮಾಡಿದ್ವಿ ಅಂದ್ರೆ ಸ್ವಲ್ಪ ಇದೆ, ಅದು ಹಾಳಾಗತ್ಕೆ ಇದು ಮತ್ತೆ ಶುರು ಮಾಡ್ಬೋದಲ್ಲ ಅನ್ನೋ ಇದರಿಂದ ಮತ್ತೆ ಸಸಿ ಮಾಡಿದೀವಿ, ನೆಡ್ತಾ ಇದೀವಿ. ಈಗ ಅದು ಈಗ ಒಂಬಳೆ ಹೊಡೆದಿದೆ. ಈಗ ತೋಟದಲ್ಲಿ ಕಳೆಗಳ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಮುಂಚೆ ಔಷಧಿ ಎಲ್ಲ ಹೊಡಿತಾ ಇದ್ರು, ಕಳೆ ನಾಶಕನಲ್ಲ. ಅದರಿಂದ ಏನಾಗ್ತಿತ್ತು ಅಂದ್ರೆ ಎರೆಹುಳು ಎಲ್ಲ ಸತ್ತೋಗ್ತಾ ಇತ್ತು. ಹಂಗಾಗಿ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಅವಾಗಿಂದ ಅವಾಗೆ ತೋಟದಲ್ಲಿ ಬೇಸಾಯ ಹೊಡ್ಸೋದು. ಮೊದ್ಲು ಎತ್ತಿದ್ವು, ಎತ್ತಿನ ಬೇಸಾಯ ಬಹಳ ಚೆನ್ನಾಗಿತ್ತು. ಆದ್ರೆ ಈಗ ಎತ್ತಿನ ಬೇಸಾಯ ಇಲ್ಲ. ಈಗ ಅದಕ್ಕೆ ಎಲ್ಲ ವರ್ಷಕ್ಕೆ 2-3 ಸಲ ಟ್ರ್ಯಾಕ್ಟರ್ ನೋಡಿಸ್ತಾ ಇದಾರೆ ಕಳೆ ಬಂದ ತಕ್ಷಣಕ್ಕೆ. ಆಮೇಲೆ ಏನಾದ್ರು ಹಸುಗೆ ದನ ಕರುಗಳಿಗೆ ಬೇಕು ಅಂದ್ರೆ ಅದನ್ನೇ ಕಿತ್ಕೊಂಡ್ಬಂದ್ ಮೇಯಿಸ್ತಾರೆ. ಟ್ರ್ಯಾಕ್ಟರ್ ಓಡಿಸೋದ್ರಿಂದ ಕಟ್ ಆಗೋದ್ರಿಂದ ಅದು ಕೊಳತ್ಕೊಂಡು ಗೊಬ್ಬರ ಆಗುತ್ತೆ. ಹಂಗಾಗಿ ಎರೆಹುಳುಗಳು ಚೆನ್ನಾಗಿ ಇಂಪ್ರೂವ್ ಆಗಿದಾವೆ. ಈಗೆಲ್ಲ ಮೊದ್ಲು ನೀವು ಕಳೆನಾಶಕ ಹೊಡಿತಿದ್ರಲ್ಲ, ಅವತ್ತಿನ ದಿನದಲ್ಲಿ ಸಾಕಷ್ಟು ಭೂಮಿ ಹಾಳಾಗಿತ್ತು, ಎರೆಹುಳು ಇರಲಿಲ್ಲ ಅಂತ ಹೇಳಿ. ಹೌದೌದು, ಅವಾಗ ಎರೆಹುಳು ಇರ್ತಾ ಇರ್ಲಿಲ್ಲ, ಯಾಕೆಂದ್ರೆ ಔಷಧಿ ಇದ್ರಿಂದ ಎಲ್ಲ ಸತ್ತೋಗ್ಬಿಡ್ತಿದ್ವು. ಇವಾಗ ಏನಾಗುತ್ತೆ ಅಂದ್ರೆ ತೋಟದಾಗ ಕಾಲಿಟ್ರೆ ಈ ಗೊಬ್ಬರದಲ್ಲಿ ಹೆಂಗ್ ಕಾಲಿಡ್ತೀವೋ ಆ ತರ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಂಗಾಗಿ ಔಷಧಿ ಹೊಡೆಯೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಈಗ ಕಳೆನಾಶಕ ಹೊಡೆಯೋದು ಕೈ ಬಿಟ್ಟಿದ್ರ ಅಂದ್ರೆ ಭೂಮಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಭೂಮಿಯ ಒಂದು ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳ್ತೀರಾ? ಹೌದೌದು, ಗುಣಮಟ್ಟ ಚೆನ್ನಾಗಿದೆ. ಅವಾಗ ನಾವು ಕಳೆನಾಶಕ ಹೊಡೆಯೋದ್ರಿಂದ ಎರೆಹುಳು ಇರ್ತಾ ಇರ್ಲಿಲ್ಲ, ಹಂಗಾಗಿ ಭೂಮಿ ಗಟ್ಟಿ ಬರ್ತಾ ಇತ್ತು. ಈಗ ಮೊದ್ಲೆಲ್ಲ ಒಳ್ನೀರು ಕಟ್ತಾ ಇದ್ವಿ ಅಂದ್ರೆ ಆಯ್ ನೀರು ಅಂತ ಹೇಳ್ತಾರಲ್ಲ ಆ ತರ, ಈಗ ಡ್ರಿಪ್ ಎಲ್ಲ ಮಾಡಿರೋದ್ರಿಂದ ಅದರಿಂದ ಅನುಕೂಲತೆನೇ ಜಾಸ್ತಿ. ಯಾಕೆಂದ್ರೆ ಸಸಿ ಬಡ್ಡೆಗೆ ಅಷ್ಟಕ್ಕೆ ನೆಂದಿರುತ್ತೆ, ಹಂಗಾಗಿ ಅದಕ್ಕೆ ಈರ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಒಂದೇ ಸಲ ನೀರು ಹರಿದ್ಬಿಟ್ಟು ಮುಂದಕ್ಕೆ ಹೋಗೋದಕ್ಕಿಂತ ಅದು ಹನಿ ಹನಿ ಬಿದ್ದು ಏನು ಭೂಮಿನಲ್ಲಿ ಈರ್ಕೊಳ್ಳುತ್ತೋ ಅದರಿಂದ ಸಸಿನೂ ಚೆನ್ನಾಗಿ ಬರ್ತಾ ಇದ್ದಾವೆ, ಅನುಕೂಲತೆನೂ ಇದೆ. ಆಮೇಲೆ ಅದು ಎರೆಹುಳು ಸಾಯ್ದೇ ಇರೋದ್ರಿಂದ ಗೊಬ್ಬರ ಈ ಏನು ನಾವು ಕಟ್ಟಾಗಿ ಅದರಲ್ಲೆಲ್ಲ ಕೊಳತ್ಕೊಳ್ಳೋದ್ರಿಂದ ತೋಟದಲ್ಲಿ ಇದ್ದಂತ ಗರಿಗಳೆಲ್ಲಲ್ಲಿ ಪುಡಿ ಆಗ್ತಾವೆ. ಪುಡಿ ಆಗ್ತವೆ, ಅದರಿಂದ ಭೂಮಿನೂ ಗಟ್ಟಿ ಬರಲ್ಲ, ಮಿದು ಇರುತ್ತೆ. ಹಂಗಾಗಿ ತನು ಚೆನ್ನಾಗಿರುತ್ತೆ, ಅಂದ್ರೆ ಹಸಿ ಆರೋದಿಲ್ಲ, ಹಂಗಾಗಿ ಚೆನ್ನಾಗಿರುತ್ತೆ. ಮೊದ್ಲೆಲ್ಲ ನೀವು ಆಯ್ ನೀರು ಬಿಡ್ತಿದ್ರಲ್ಲ, ಈಗ ಡ್ರಿಪ್ ವ್ಯವಸ್ಥೆ ಮಾಡಿದ್ರ, ಎಲ್ಲ ಒಂದ್ ಕಡೆ ನಿಮಗೆ ನೀರನ್ನ ಉಳಿತಾಯ ಮಾಡಿದ್ವಿ ಅಂತ ಅನ್ಸಲ್ವಾ? ನೀರು ಉಳಿತಾಯ ಮಾಡಿದ್ವಿ ಅಂತ ಅನ್ಸುತ್ತೆ. ಆದಷ್ಟು ಹನಿ ನೀರಾವರಿ ಪದ್ಧತಿ ಉತ್ತಮ ಅಂತ ಹೇಳಿ. ಹೌದು, ಹನಿ ನೀರಾವರಿ ಪದ್ಧತಿನೇ ಉತ್ತಮ. ಯಾಕೆಂದ್ರೆ ನಾವು ಒಂದ್ ಕಡೆಯಿಂದ ಆಯ್ ನೀರು ಈ ಕಡೆಯಿಂದ ಕಟ್ಕೊಂಡು ಹೋಗ್ತಿವಿ, ಮತ್ತೆ ಆ ಕಡೆ ಅದು ಕೂಡ್ಕೊಂಡು ಬರೋಷ್ಟೊತ್ತಿಗೆ ಈ ಕಡೆ ಒಣಗಿರುತ್ತೆ. ಆದ್ರೆ ಹನಿ ನೀರಾವರಿ ಅಂದ್ರೆ ಪ್ರತಿ ಒಂದಿನ 2 ದಿನಕ್ಕೊಂದ್ಸಲಿ ಬೇಗ ನೀರು ಅನುಕೂಲತೆ ಆಗುತ್ತೆ, ಹಂಗಾಗಿ ಎಲ್ಲಾ ಸಸಿಗೂ ನೀರು ಹೋಗುತ್ತೆ. ಅದು ಚೆನ್ನಾಗಿ ಅಂತ ನನ್ನ ಅನಿಸಿಕೆ. ನೀರು ಕಡಿಮೆ ಇರೋರಿಗೆ, ನೀರು ಹೆಚ್ಚಿರೋರು ಆಯ್ ನೀರು ಬಿಡ್ಬೋದು, ಅವ್ರವ್ರ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಹೆಚ್ಚು ನೀರು ಕುಡಿಸೋದ್ರಿಂದನು ಸಸಿ ಕೆಲವು ಶೀತ ಆಗಿ ಅಳ್ಳುದ್ರುತವೆ ಅಂತ ಹೇಳ್ತಾರೆ, ಅದು ಆ ತರನು ಆಗೋ ಸಾಧ್ಯತೆನೂ ಇದೆ ಅಂತ. ಅಂದ್ರೆ ನಮ್ಮ ಅಡಿಕೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೊಡ್ಬೇಕು, ಎಷ್ಟು ಬೇಕೋ ಅಷ್ಟು ನೀರು ಕೊಡ್ಬೇಕು. ಈಗ ಮನುಷ್ಯ ಜಾಸ್ತಿ ತಿಂತ ಇದ್ರೆ ಏನಾಗುತ್ತೆ, ಆ ತರ ಅದಕ್ಕೂ ಕೆಲವು ದಿನ ನೀರು ಬಿಡೋದ್ ನಿಲ್ಲಿಸಿ ಅದಕ್ಕೂ ಒಣಗಿದಂಗೆ ಸ್ವಲ್ಪ ಸ್ವಲ್ಪನೆ ಬಿಟ್ಟಾಗ ಚೆನ್ನಾಗುತ್ತೆ. ಶೀತ ಜಾಸ್ತಿ ಆದ್ರೂ ಹಳ್ಳೋದ್ರುತ್ತೆ, ಅಂದ್ರೆ ಬಿಸಿಲು ಜಾಸ್ತಿ ಆದ್ರೂ ಹಳ್ಳೋದ್ರುತ್ತೆ. ಹಂಗಾಗಿ ನಾವು ಹೆಂಗ್ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು. ಈಗೆಲ್ಲ ಅಡಿಕೆ ಸಾಕಷ್ಟು ವರ್ಷದಿಂದ ಬೆಳೀತಾ ಇದ್ರಲ್ಲ, ಅಡಿಕೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತೀರ ನೀವು? ಈಗೆಲ್ಲ ಇದು ಹಸಿಕಾಯಿ ನಾವು ಕೊಡ್ತಾ ಇದೀವಿ, ಯಾಕೆ ಅಂದ್ರೆ ಇಲ್ಲಿ ಅಡಿಕೆ ಸುಲಿಯೋರು ಇಲ್ದಂಗ ಆಗಿರೋದ್ರಿಂದ ನಾವು ಮಿಷಿನಿಗೆ ಹಾಕ್ಸ್ಬೇಕು. ಹಂಗಾಗಿ ನಮ್ಮಲ್ಲೂ ಕೂಲಿಯರು ಸಮಸ್ಯೆ ಕೆಲವು ಇರುತ್ತೆ. ಹಂಗಾಗಿ ನಾವು ಒಬ್ರು ಇಬ್ರು ಇರೋದ್ರಿಂದ ಏನ್ ಮಾಡ್ತೀವಿ, ಹಸಿಕಾಯಿನ ಕೊಡ್ತಾ ಇದೀವಿ ನಾವು. ಈಗ ಈಗ ಹಸಿಕಾಯಿ ಕೊಡೋದು ಉತ್ತಮ ಅಂತ ಹೇಳ್ತೀರಾ ಅಥವಾ ಬೇಸಿ ಒಣ ಅಡಿಕೆ ಮಾರೋದು ಉತ್ತಮ ಅಂತ ಹೇಳ್ತೀರಾ? ಬೇಸಿ ಒಣ ಅಡಿಕೆ ಮಾರೋದು ಉತ್ತಮನೇ, ಯಾಕೆಂದ್ರೆ ಅವರು ಮನೆಯಲ್ಲಿ ಅವ್ರು ಇಟ್ಕೊಂಡಿರ್ತಾರೆ, ಅವ್ರು ಬೆಳೆದ ಬೆಳಿಗ್ಗೆ ಏನ್ ಮಾರ್ಕೆಟ್ ರೇಟ್ ಇರುತ್ತೋ ಅದು ಸಿಗುತ್ತೆ. ಜನ ಇದ್ದವರು ಮಾಡೋದು ಅನುಕೂಲ, ಅವರೇ ಮಾಡ್ಕೊಳ್ಳೋದು. ಜನ ಇಲ್ಲದೆ ಇರೋರು ಹಸಿಕಾಯಿ ಕೊಡ್ತಾ ಇದಾರೆ. ಏನು ಈಗ ನೀವು ಅಡಿಕೆ ಕಾಯಿ ಸುಲಿಸಿ ಬೇಯಿಸಿ ಮಾರಾಟ ಮಾಡಿದ್ರ ಹಿಂದೆಲ್ಲ? ಹೌದು, ನಾವು ಮುಂಚೆ ಎಲ್ಲ ಬೇಯಿಸಿ ಸುಲಿಸೇ ಮಾರ್ತಾ ಇದ್ದಿದ್ದು, ಈಗೊಂದು 4-5 ವರ್ಷದಿಂದ ನಾವು ಹಸಿಕಾಯಿ ಕೊಡ್ತಾ ಇದೀವಿ. ಹಸಿಕಾಯಿ ತಂದು ಸುಲಿಸಿ ಬೇಯಿಸಿ ಮಾರಾಟ ಮಾಡ್ಬೇಕಂತಂದ್ರೆ ಏನೆಲ್ಲ ಒಂದು ವಿಧಾನಗಳನ್ನ ಅನುಸರಿಸಬೇಕಲ್ಲಿ? ನಾವು ಏನು ವಿಧಾನ ಅಂದ್ರೆ, ಫಸ್ಟ್ ಎಲ್ಲ ತೋಟದಿಂದ ತಂದ್ಮೇಲೆ, ಇಲ್ಲಿ ಮೊದ್ಲು ಮಿಷಿನ್ ಇಲ್ಲ, ಕೈಯ ಸುಲಿತಾ ಇದ್ರು, ಇವಾಗೆಲ್ಲ ಮಿಷಿನ್ ಬಂದಿದೆ. ತಂದ್ಮೇಲೆ ಅದನ್ನೆಲ್ಲ ಸುಲಿಸಿ ಅದಕ್ಕೆ ಈಗ ಗುಂಡಿ ತೋಡಿ ಎಂಡೆ ಇಟ್ಟು ಅದಕ್ಕೆಲ್ಲ ನೀರ್ ಹಾಕಿ ಬೇಯಿಸಿ ಅದನ್ನೆಲ್ಲ ಒಣಗಿಸೋದು. ಒಳ್ಳೆ ಚೆನ್ನಾಗಿ ಬಿಸಿಲಿತ್ತು ಅಂದ್ರೆ 5-6 ಒಣಗಿಸ್ತಾರೆ, ಅದ್ ಚೆನ್ನಾಗಿ ಒಣಗಿರುತ್ತೆ. ನೀನ್ ಎಷ್ಟು ದಿನ ಇಟ್ಟರು ಯಾವ್ದೇ ತರ ಇದು ಸಮಸ್ಯೆ ಬರಲ್ಲ. ಆದ್ರೆ ಕಡಿಮೆ ಒಣಗಿಸಿ ನಾವು ತುಂಬಿಟ್ಟು ಬಿಟ್ವಿ ಅಂದ್ರೆ ಅದು ಒಳಗೆಲ್ಲ ಕಪ್ಪು ಹೂ ಕುಂತು ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಡಿಕೆ. ಹಂಗಾಗಿ ನಾವು ಸುಲಿಸಿ ಬೇಯಿಸಿದ ಅಡಿಕೆ ಅಂದ್ರೆ ನಮ್ಮ ಹತ್ರ ನಮ್ಮ ಮನೆಗೆ ಇದ್ದಂಗೆ ಯಾವಾಗ ಬೇಕಾದ್ರೂ ಮಾರ್ಕೋಬಹುದು. ಈಗ ಸುತ್ತಲೂ ನೀವು ಹಣ್ಣಿನ ಗಿಡಗಳು ಹಾಕಿದ್ವಿ ಅಂತ ಹೇಳಿದ್ರ, ಈಗ ಸಪೋಟ ಹಾಕಿದ್ವಿ ಅಂತ ಹೇಳಿದ್ರ, ಇದು ಹಲಸು ಹಾಕಿದ್ವಿ ಅಂತ ಹೇಳಿದ್ರ, ಕರಿಬೇವು ಹಾಕಿದ್ವಿ ಅಂತ ಹೇಳಿದ್ರ, ಎಲ್ಲ ಗಿಡಗಳನ್ನ ಎಷ್ಟೆಷ್ಟು ಹಾಕಿದ್ರ ನೀವು? ತೋಟ ಸುತ್ತ 1-2 ಹಿಂಗಿದಾವೆ, ಹಲಸಿನವು ಬಹಳ ಇದಾವೆ. ಹಂಗಾಗಿ ಅವು ಹಲಸಿನ ಮರ ಅವು ಇರೋದ್ರಿಂದ ಈ ತೋಟದಲ್ಲಿ ಅಳಿಲು ಅದು ಹಕ್ಕಿ ಪಕ್ಷಿಗಳದು ಜಾಸ್ತಿ ದಾನ್ಲಿ ಇರುತ್ತೆ, ಅಡಿಕೆ ಹಳ್ಳೆಲ್ಲ ಉದುರಿಸ್ತಾ ಇರ್ತವೆ. ಹಂಗಾಗಿ ಈ ದಿನ ಸೀಸನ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಉದುರ್ಸಕ್ ಸ್ಟಾರ್ಟ್ ಮಾಡ್ತವೆ. ಈಗ ಪೂರ್ತಿ ಇಲ್ಲ ಅಂದ್ರೆ ಮರ ಕಡಿಬೇಕು, ಏನು ಮರಗಳು ಇರಬಾರ್ದು ಸುತ್ತ ತೋಟ ಸುತ್ತ. ಆದ್ರೆ ಏನು ಮರ ಇರಬಾರ್ದು ಅಂದ್ರೆ ಗಾಳಿ ಜಾಸ್ತಿ ಬೀಸಿದಾಗ ಅಡಿಕೆ ಮರಗಳು ಕೆಲವು ಬಿದ್ದಿರೋದು ಉಂಟು ದೊಡ್ಡವು ಇರೋದ್ರಿಂದ. ಆದ್ರೆ ನಾವು ತೋಟ ಸುತ್ತ ಹಣ್ಣು ಎಲ್ಲ ಬೆಳೆದ್ರೆ ನಮಗೆ ತಿನ್ನಕ್ಕೆ ಅನುಕೂಲ ಚೆನ್ನಾಗಿ, ಯಾಕೆ ನಾವು ಬೆಳೆದ್ ನಾವು ತಿಂದ್ರೆ ಚೆನ್ನಾಗಿರುತ್ತೆ ಕೊಂಡ್ಕೊಂಬಂದು ತಿನ್ನೋದ್ಕಿಂತ. ಹಂಗಾಗಿ ರೈತರಾಗಿ ತೋಟ ಸುತ್ತ ನಮ್ಮ ನಮ್ಮ ಮನೆಗೆ ಏನ್ ಬೇಕೋ ಅವನ್ನ ಹಣ್ಣಿಗೂ ತರಕಾರಿ ತೋಟದೊಳಗೆ ಬೆಳೆಯಕ್ ಕಷ್ಟ ನೆರಳಿರೋದ್ರಿಂದ ಹಣ್ಣು ಇಂಥವೆಲ್ಲ ಹಾಕೊಂಡು ತಿನ್ಬಹುದು. ಸಾಕಷ್ಟು ಹಣ್ಣು ಇರೋದ್ರಿಂದ ಅಳಿಲು ಅಡಿಕೆ ಕಾಯಿನ ತಿನ್ನದ್ ಬಿಟ್ಟು ಹಣ್ಣು ತಿಂತವೆ, ಅದರಿಂದ ನಿಮಗೆ ಅಡಿಕೆಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಸಮಸ್ಯೆ ಆಗಲ್ಲ ಅಷ್ಟೊಂದು. ಈಗ ಹಲಸು ಅಂತಂದ್ರೆ ಎಷ್ಟು ಗಿಡ ಹಾಕಿದ್ರೆ ನೀವು? ನಮ್ಮ ಒಂದು 10 ಇದಾವೆ. ಈಗ 10 ಅಂದ್ರೆ ಹಲಸಿನ ಹಣ್ಣು ಏನಾದ್ರೂ ಮಾರಾಟ ಮಾಡಿ ಅಷ್ಟಿಷ್ಟು ಏನಾದ್ರು ಆದಾಯ ಪಡಿತ್ರ? ಇಲ್ಲ, ನಾವೇ ನಂಗ್ ಮಾರಕ್ಕೆ ಎಲ್ಲಿಗೂ ಹೋಗಿಲ್ಲ. ನಾವು ಮನೆಗ್ ಬಳಸ್ತೀವಿ, ಮತ್ತೆ ಯಾರಾದ್ರೂ ನಮ್ ನೆಂಟ್ರಿಷ್ಟ್ರು ಬಂದ್ರೆ ತಗೊಂಡ್ ಹೋಗ್ತಾರೆ, ಮತ್ತೆ ಅಕ್ಕಪಕ್ಕ ತೋಟದವರು ಅಲ್ಲಿ ಓಡಾಡೋರು ಯಾರಾದ್ರೂ ಇದ್ರೆ ತಗೊಂಡ್ ಹೋಗ್ತಾರೆ. ಈಗ ಸಪೋಟ ಅಂತಂದ್ರೆ ಎಷ್ಟು ಗಿಡ ಇದಾವೆ? ಇಲ್ಲ, ಸಪೋಟ 2 ಇದಾವೆ ಅಷ್ಟೇ. ಅಂದ್ರೆ ಅದು ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಗುಣಮಟ್ಟದ ಹಣ್ಣು ನಿಮಗೆ ಸಿಗುತ್ತೆ. ಹೌದೌದು, ನಾವು ಮನೆಗೆ ಉಪಯೋಗಿಸಕ್ಕೆ 2 ಹಾಕೊಂಡಿದೀವಿ, ಸಿಗುತ್ತೆ ನಮಗೆ. ಈಗ ಕರಿಬೇವಿನ ಸೊಪ್ಪು ಅಂತಂದ್ರೆ ಎಷ್ಟು ಇದಾವೆ? ಇಲ್ಲ, ಕರಿಬೇವಿನ ಮರ 5-6 ಬರುತ್ತೆ ಸುತ್ತ. ಇದೆ ಕರಿಬೇವನ್ನು ಮಾರಾಟ ಮಾಡಲ್ಲ ನೀವು? ಕೆಲವೊಂದ್ಸಲ ಜಾಸ್ತಿ ಇದ್ದಾಗ ಯಾರಾದ್ರೂ ಬಂದ್ರೆ ತಗೊಂಡ್ ಹೋಗ್ತಾರೆ, ಅವಾಗ ಕೊಡ್ತೀವಿ ಅಷ್ಟೇ. ಈಗ ಕರಿಬೇವು ವರ್ಷದ ಎಲ್ಲಾ ಕಾಲದಲ್ಲೂ ಒಳ್ಳೆ ಧಾರಣೆ ಇರುತ್ತಲ್ವಾ? ಹೌದು, ಅದು ಇರುತ್ತೆ. ಒಂದೊಂದ್ಸಲ ಅದು ಇದು ಏನು ಕರಿಜಿಗೆ ಅಂತ ಬಿದ್ದಿರುತ್ತೆ, ಆಮೇಲೆ ಮಜ್ಜಿಗೆ ತರ ಬಿದ್ದಿರುತ್ತೆ, ಅವಾಗ ಏನ್ ಮಾಡ್ತಾರೆ ಪೂರ್ತಿ ಎಲ್ಲ ಕಟ್ ಮಾಡಿ ಹಾಕ್ಬಿಡ್ತಾರೆ. ಮತ್ತೆ ಚಿಗುರಿದಾಗ ಜಾಸ್ತಿ ಇತ್ತು ಅಂದ್ರೆ ಯಾರಾದ್ರೂ ಕೇಳಕ್ ಬರ್ತಾರೆ ಒಬ್ರು, ಅದ್ ಕರಿಬೇವು ಮಾತ್ರ ಯಾರಾದ್ರೂ ಬಂದು ತಗೊಂಡ್ ಹೋಗ್ತಿರ್ತಾರೆ. ನಿಂಬೆ ಗಿಡ ಎಷ್ಟಾವೆ? ಸೀತಾಫಲ ಎಷ್ಟು ಇದಾವೆ? ನಿಂಬೆವು 2-3 ಇದೆ. ಸೀತಾಫಲ ಇದಾವೆ, ಸೋಟ ಸುತ್ತ ಇದೆ, ಅವು ಅಷ್ಟೇ ಹಕ್ಕಿ ಪಕ್ಷಿ ತಿಂದು ಹೋಗ್ತಿರ್ತವೆ. ಈಗ ಸೀತಾಫಲ ಹಣ್ಣು ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೇದು ಅಂತಾರೆ ಅಲ್ವಾ? ಹೌದು, ಆರೋಗ್ಯಕ್ಕೆ ಒಳ್ಳೇದು ಸೀತಾಫಲ. ಕ್ಯಾನ್ಸರ್ ಕಾಯಿಲೆ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಮಕ್ಕಳು ತಿನ್ನಕ್ ಇಷ್ಟಪಡ್ತಾರೆ, ಸಿಹಿ ಜಾಸ್ತಿ ಇರೋದ್ರಿಂದ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಹಂಗಾಗಿ ತೋಟದ ಸುತ್ತ ಇದಾವೆ ಹಣ್ಣಿನ ಗಿಡಗಳೆಲ್ಲ ಇದಾವೆ. ಈಗ ಎಳ್ಳಿ ಗಿಡ ಇದಾವೆ ಅಂತ ಹೇಳಿದ್ರ, ಅಂದ್ರೆ ಈ ಕಾಯಿ ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತೀರಾ? ಇದು ಉಪ್ಪಿನಕಾಯಿ ಹಾಕಕ್ಕೆ ಉಪಯೋಗ ಆಗಿದೆ, ಎಲ್ಲಾರು ತಿನ್ಬಹುದು. ಅದು BP ಏನ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಅವರು ತಿನ್ಬಹುದಂತೆ. ಅದು ಏನ ಉಪ್ಪು ತಿನ್ಬಾರ್ದು ಅಂತ ಹೇಳ್ತಾರೆ, ಆದ್ರೆ ಇದಕ್ಕೆ ಇದನ್ ತಿಂದ್ರೆ ಏನು ಆಗಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ ಇದು, ನಿಂಬೆಕಾಯಿ ತರಾನೇ ಇದು, ಎಳ್ಳಿಕಾಯಿ ದಪ್ಪ ಬರುತ್ತೆ, ಕಂಚಿಕಾಯಿ ಅಂತ ಹೇಳ್ತೀವಿ. ಆ ಗಿಡಗಳು ಇದಾವೆ. ಎಷ್ಟು ಗಿಡ ಹಾಕಿದ್ರೆ ಎಳ್ಳಿಕಾಯಿ? 1-2 ಗಿಡ ಇದಾವೆ. ಮತ್ತಿದ್ರ ಜೊತೆಗೆ ಸುತ್ತಲೂ ತೆಂಗು ಹಾಕಿದ್ವಿ ಅಂತ ಹೇಳಿದ್ರ, ತೆಂಗು ಅಂತಂದ್ರೆ ಎಷ್ಟು ಗಿಡ ಇದಾವೆ ನಿಮ್ಮವು? ತೆಂಗು ಒಂದ್ 25 ಗಿಡ ಇರ್ಬೋದು. ಈಗ ತೆಂಗಿನಲ್ಲಿ ಆದಾಯ ಅಂತಂದ್ರೆ ಏನ್ ಎಳ್ನೀರ್ ಮಾರಾಟ ಮಾಡ್ತೀರಾ, ಕಾಯಿ ಮಾರಾಟ ಮಾಡ್ತೀರಾ, ಏನ್ ಕೊಬ್ಬರಿ ಎಣ್ಣೆ ಮಾಡಿಸ್ತೀರಾ ನೀವು? ಎಳ್ನೀರೇನ್ ಮಾರಾಟ ಮಾಡಲ್ಲ, ಕೊಬ್ಬರಿ ಮಾರ್ತೀವಿ. ಬಿದ್ದವನ್ನ ತಗೊಂಬಂದ್ ಮನೆಗೆ ಹಾಕಿರ್ತೀವಿ, ಅದನ್ನೇ ವರ್ಷಕ್ಕೆ ಒಂದ್ಸಲ ಎರಡ್ ಸಲ ಅದನ್ನ ಕೊಬ್ಬರಿನ ಮಾರ್ತೀವಿ. ಮತ್ ನಮಗ್ ಬೇಕು ಅಂದ್ರೆ ಮನೆಗೆ ಕೊಬ್ಬರಿ ಎಣ್ಣೆ ಹಾಕ್ಸ್ಕೊಂಡ್ಬರ್ತೀವಿ ಮನೆಗೆ ಹಚ್ಕೊಳಕ್ಕೆ, ಮತ್ ಮನೆಗೆ ಉಪಯೋಗಿಸ್ತೀವಿ. ದೀಪಕ್ಕೂ ಎಣ್ಣೆ ಅದ್ರಲ್ಲಿ ಕೆಟ್ಟಿರ್ತಕ್ಕಂಥ ಕೊಬ್ಬರಿ ಇರುತ್ತಲ್ಲ, ಅದನ್ನು ಬೇರೆ ಸಪ್ರೇಟ್ ಹಾಕ್ಸ್ಕೊಂಬಂದು ದೀಪಕ್ಕೆ ಅದಕ್ಕೆ ಬಳಸ್ಕೊಂತೀವಿ ನಾವು. ಈಗ ಪ್ರತಿ ವರ್ಷ ಅಂತಂದ್ರೆ ಎಷ್ಟು ಕೆಜಿ ಕೊಬ್ಬರಿ ಎಣ್ಣೆ ನೀವು ಕೊಬ್ಬರಿಯಿಂದ ತೆಗಿಸ್ತೀರಾ? ನಾವು ವರ್ಷಕ್ಕೆ ಎರಡು ಸಲ ಹಾಕ್ಸ್ಕೊಂಬರ್ತೀವಿ, ಎರಡು ಇಲ್ಲ ಮೂರು ಸಲ. ಒಂದೊಂದ್ಸಲಿಗೆ ಒಂದು 10-10 ಲೀಟ್ರು ಇಲ್ಲ 8 ಲೀಟ್ರು ಈ ತರ ಹಾಕ್ಸ್ಕೊಂಬರ್ತೀವಿ. ಅಂದ್ರೆ ಸಾಕಷ್ಟು ದಿನ ಇಡಕ್ ಅದು ಸಾಧ್ಯ ಆಗುತ್ತಾ? ಅಂದ್ರೆ ಯಾವ್ದೇ ರೀತಿ ಗುಣಮಟ್ಟ ಹಾಳಾಗಲ್ವಾ? ಇಲ್ಲ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಅದು ಬರೀ ಕೊಬ್ಬರಿ ಹಾಕ್ಸಿರೋದ್ರಿಂದ ಕೊಬ್ಬರಿಯನ್ನ ಚೆನ್ನಾಗಿ ಒಣಗಿಸಿರ್ಬೇಕು, ಹಸಿ ಕೊಬ್ಬರಿ ಇರಬಾರ್ದು. ಎಣ್ಣೆ ಜಾಸ್ತಿ ಬರಲ್ಲ, ಇಲ್ಲ ಅಂದ್ರೆ ಕೊಬ್ಬರಿ ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ಎಣ್ಣೆ ಬರುತ್ತೆ. ಈಗ ನೀವು ಊಟಕ್ಕೆಲ್ಲ ಸಾಂಬಾರಿಗೆ ಈ ತರ ಬಳಸ್ತೀರಾ ಕೊಬ್ಬರಿ ಎಣ್ಣೆನ? ಕೆಲವು ಕಡೆ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಸಾರು ಮಾಡೋದು, ಒಗ್ಗರಣೆಗೆ ಹಾಕೋದೆಲ್ಲದೂ ಮಾಡ್ತಾರೆ. ಇಲ್ಲ, ಆ ತರ ಏನ್ ಬಳಸಿಲ್ಲ, ಈಗ ಹೇಳ್ತಾ ಇದಾರೆ ಹಂಗಂತ ನೋಡ್ಬೇಕು ನಾವು ಬಳಸಿ ಅದನ್ನ. ಅಂದ್ರೆ ಕೃಷಿಯಲ್ಲಿ ಸಾಕಷ್ಟು ನೀವು ಯಾವುದೇ ರೀತಿಯಾದಂತ ರಾಸಾಯನಿಕ ಗೊಬ್ಬರ ಕೊಡಲ್ಲ, ನಾವು ಕೊಟ್ಟಿಗೆ ಗೊಬ್ಬರ ಅಷ್ಟೇ ಕೊಡ್ತಾ ಇದ್ವಿ ಅಂತ ಹೇಳಿದ್ರ. ಈಗ ಕೊಟ್ಟಿಗೆ ಗೊಬ್ಬರ ಇಂಥವೆಲ್ಲ ಕೊಡ್ಬೇಕಂತಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಆದ್ರೆ ನಾವು ಹೈನುಗಾರಿಕೆ ಮಾಡ್ಬೇಕಾಗತ್ತೆ, ದನಕರುಗಳು ಸಾಕಾಣಿಕೆ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಎಷ್ಟು ದನಕರುಗಳನ್ನ ಸಾಕಾಣಿಕೆ ಮಾಡಿದ್ರ? ಇಲ್ಲ, ನಮ್ಮನೆಗೆ ಒಂದು 3-4 ಎಮ್ಮೆ ಇದಾವೆ. ಗೊಬ್ಬರನೂ ಆಗುತ್ತೆ, ಜೊತೆಗೆ ನಮಗೆ ಮನೆಗೆ ಹಾಲು ಮೊಸರು ಮಜ್ಜಿಗೆ ತುಪ್ಪ ಎಲ್ಲದಕ್ಕೂ ಇದಾಗುತ್ತೆ. ನಾವೇನು ಮಾರೋದಿಲ್ಲ, ಅದನ್ನ ನಮ್ಮ ಮನೆಗೆ ಉಪಯೋಗಿಸ್ಕೊಂತೀವಿ. ಆಮೇಲೆ ನಮಗೆ ಗೊಬ್ಬರ ಬೇಕಲ್ಲ, ಹಂಗಾಗಿ ನಾವು ದನ ಕಟ್ಕೊಂಡಿದೀವಿ. ಈಗ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಆದಾಯ ಬರಬೇಕು ಹಾಲಿನಿಂದ ಅಂತಂದ್ರೆ ಈಗ ಹಸುಗಳನ್ನ ಸಾಕಾಣಿಕೆ ಮಾಡ್ತಾರೆ, ಈಗ ಯಾವ್ದಾದ್ರು ಬೇರೆ ಬೇರೆ ತಳಿಗಳ ಹಸು, ಅದನ್ನ ಬಿಟ್ಟು ನೀವು ಎಮ್ಮೆನೆ ಯಾಕೆ ಸಾಕಾಣಿಕೆ ಮಾಡಿದ್ರ? ಹಸು ಅಂದ್ರೆ ಒಬ್ರು ಅದೇ ಕೆಲಸನೇ ಮಾಡ್ಬೇಕು. ಹಸು ಸಾಕಿದ್ಮೇಲೆ ಅದಕ್ಕೆ ಮೇವ್ ಹಾಕೋದು, ನೀರ್ ಹಾಕೋದು, ಅದ್ ಏನಾದ್ರು ಒಂದ್ ಸ್ವಲ್ಪ ಜಾಸ್ತಿ ಇದಾದ್ರು ಕಷ್ಟ ಈಗಿನ ಹಸುಗೆ. ಅದೇ ನಮಗೆ ಎಮ್ಮೆ ಅಂದ್ರೆ ಹಂಗಲ್ಲ, ಈಗ ನಾವು ಹೆಣ್ಮಕ್ಳೇ ಮನೇಲಿ ಇರ್ತೀವಿ, ಯಾರಾದ್ರು ನೋಡ್ಕೊಂತೀವಿ, ಒಂದ್ ಸ್ವಲ್ಪ ಮೇವ್ ತಂದಾಕ್ತಿವಿ ಮನೆಗೆ ಯಾರು ಇಲ್ಲ ಅಂದ್ರೆ. ಈಗ ಎಮ್ಮೆ ಅಂತಂದ್ರೆ ಅಷ್ಟೊಂದು ರಿಸ್ಕ್ ಬರಲ್ಲ ಅಂತ ಹೇಳ್ತೀರಾ? ಹೌದೌದು, ನಮಗೆ ಎಮ್ಮೆ ಅಂದ್ರೆ ಅಷ್ಟೊಂದು ರಿಸ್ಕ್ ಬರಲ್ಲ. ಆದ್ರೆ ಹಸು ಸಾಕಿ ಅಷ್ಟೊಂದು ಅಭ್ಯಾಸ ಇಲ್ಲ ನಮಗೆ, ಹಂಗಾಗಿ ನಮಗೆ ಎಮ್ಮೆನೆ ಅನುಕೂಲ ಅಂತ ನಮಗೆ ಮೊದ್ಲಿಂದ ಅದೇ ಇರೋದು. ಈಗ ಹಾಲು ಏನಾದ್ರೂ ಮಾರಾಟ ಮಾಡ್ತೀರಾ ನೀವು? ಇಲ್ಲ ಇಲ್ಲ, ಹಾಲು ಏನು ಮಾರಾಟ ಮಾಡಲ್ಲ ನಾವು. ಈಗ ಹಾಲಿನ ಉತ್ಪನ್ನಗಳಾದಂತಹ ಬೆಣ್ಣೆ ತುಪ್ಪ ಇವನ್ನೆಲ್ಲ ಸಾಕಷ್ಟು ಮಾರ್ಕೆಟ್ ನಲ್ಲಿ ರೇಟ್ ಇದೆ, ಅಂದ್ರೆ ಈ ರೀತಿ ಏನಾದ್ರೂ ಮಾರಾಟ ಮಾಡ್ತೀರಾ, ತುಪ್ಪ ಆಗ್ಲಿ ಬೆಣ್ಣೆ ಆಗ್ಲಿ ಮೊಸರಾಗ್ಲಿ? ಇಲ್ಲ ಇಲ್ಲ, ಯಾವ್ದು ಮಾರಾಟ ಮಾಡಲ್ಲ, ನಾವು ಮನೆಗೆ ಉಪಯೋಗಿಸ್ಕೊಂತೀವಿ. ನಮ್ ಮನೆಗೆ ಸಾಕಾಗಿ ಉಳಿದಿದ್ದು ಯಾರಾದ್ರೂ ಹಿಂಗ್ ಬೇಕು ಅಂತ ಕೇಳಿದ್ರೆ ಅವರಿಗೆ ಬೆಣ್ಣೆ ಕೊಡ್ತೀವಿ ಅಷ್ಟೇ, ಹಾಲು ಮೊಸರು ಮಜ್ಜಿಗೆ ಏನು ಕೊಡಲ್ಲ ನಾವು, ನಾವು ಮನೆಗೆ ಉಪಯೋಗಿಸ್ಕೊಳ್ಳೋದು. ಈಗ ಬೆಣ್ಣೆ ಮಾರಾಟ ಅಂತಂದ್ರೆ ಕೇಜ್ ಗಟ್ಟಲೆ ಕೊಡ್ತೀರಾ? ಅದು ಕೆಜಿ ಗಟ್ಟಲೆ ಕೊಡ್ತೀವಿ, ಇಲ್ಲಿ 500 ರೂಪಾಯಿ ಕೆಜಿ ಅಂತ ನಡೀತಾ ಇದೆ. ನಮಗೆ ಸಾಕ ಮಿಕ್ಕಿದ್ದು ನಾವು ಕೊಡ್ತೀವಿ. ಈಗ ತುಪ್ಪ ಮಾಡಿ ಎಲ್ಲ ಮನೆಗೆಲ್ಲ ಬಳಕೆ ಮಾಡ್ತಿರಲ್ಲ, ಅಂದ್ರೆ ಪ್ರತಿನಿತ್ಯ ನಾವು ತುಪ್ಪ ಮೊಸರು ಮಜ್ಜಿಗೆ ಹಾಲು ಊಟ ಮಾಡೋದ್ರಿಂದ ಸಾಕಷ್ಟು ನಮಗೆ ಪೌಷ್ಟಿಕಾಂಶಗಳು ಸಿಗ್ತಾವಲ್ವಾ? ಹೌದು ಸಿಗ್ತವೆ, ಯಾಕಂದ್ರೆ ಕೊಂಡ್ಕೊಂಡು ನಾವು ಬಳಸ್ಕೊಳಕ್ಕಿಂತ ಮನೆಗೆ ಇರೋದ್ರಿಂದ ಅನುಕೂಲ ಜಾಸ್ತಿ. ಹಂಗಾಗಿ ಮನೆಗೆ ತುಪ್ಪ ಬೆಣ್ಣೆ ಮಜ್ಜಿಗೆ ಹಾಲು ಪ್ರತಿಯೊಂದು ಉಪಯೋಗಿಸ್ತೀವಿ. ಈಗ ನಾವು ತಗೊಂಡು ಮಾಡ್ಕೊಂತೀವಿ ಅಂದ್ರೆ ಅಷ್ಟೊಂದೆಲ್ಲ ತಿನ್ನಕ್ ಆಗಲ್ಲ, ಮನೆಗಿರೋದ್ರಿಂದ ಪ್ರತಿಯೊಂದನ್ನು ಉಪಯೋಗಿಸ್ತೀವಿ. ಈಗ ಮನೆ ಹತ್ರ ನಿಮಗೆ ಜಾಗ ಇದೆಯಮ್ಮ, ಇಲ್ಲೆಲ್ಲ ಕೈ ತೋಟ ಮಾಡಿ ತರಕಾರಿಗಳು ಅವೆಲ್ಲ ಬೆಳ್ಕೋಬಹುದಲ್ಲ, ಮನೆಗೆ ಎಷ್ಟು ಬೇಕಷ್ಟು ಬೆಳ್ಕೋಬಹುದು. ಆದ್ರೆ ಹಿಂದ್ಗಡೆ ನಮ್ಮ ಹತ್ರ ಹೂವಿನ ಗಿಡ ಪೂಜೆಗೆ ಅದಕ್ಕೆ, ಆಮೇಲೆ ಹಣ್ಣಿನ ಗಿಡ ಇದೆ ಒಂದು, ಆಮೇಲೆ ಎಳ್ಳಿ ಗಿಡ ಇದೆ, ಒಂದ್ ನಿಂಬೆ ಗಿಡ ಇದೆ, ಈ ತರ ಇದೆ ಎಲ್ಲ ಪೂಜೆ ಹೂವು ಅದು ಹಾಕೊಂಡಿದೀವಿ ನಾವು. ಈಗ ಅಡಿಕೆ ಸಸಿ ಬೇರೆ ಸಾಕಾಣಿಕೆ ಮಾಡಿ? ಅಡಿಕೆ ಅದು ಸಸಿ ಮೊಳಕೆ ಮಾಡಕ್ಕೆ ಅದಕ್ಕೆ ಮನೆ ಹತ್ರನೇ ನೀರ್ ಹಾಕಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಮನೆ ಹತ್ರನೇ ಮೊಳಕೆ ಬರೆಸಿ ತೋಟದಲ್ಲಿ ಸಸಿ ಪಾಕೆಟ್ ಮಾಡಿದೀವಿ. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಕೃಷಿ ಬದುಕು ಮಾಡಂತವ್ರು ಎಷ್ಟು ಜನ ಇದ್ದೀರಾ? ನಾವು 3 ಜನ ಇದೀವಿ, ನಾವು ಒಬ್ರು, ನಮ್ಮ ಮನೆಯವರು, ಇನ್ನೊಬ್ರು ಮಗ ಒಬ್ಬ ಇದ್ದಾನೆ, ಓದಕ್ ಹೋಗ್ತಾನೆ, ಮತ್ ಬಂದಾಗ ತೋಟಕ್ಕೆಲ್ಲ ಹೋಗಿ ಬರ್ತಾನೆ, ಕೆಲಸ ಮಾಡ್ತಾನೆ. ಈಗ ಹೊಲದಲ್ಲಿ ಸಾಕಷ್ಟು ಈಗ ಒಬ್ಬರೇ ಮಾಡಕಂದ್ರೆ ಆಗಲ್ಲ, ಎಲ್ಲರ ಒಂದು ಸಹಕಾರ ಬೇಕು ಅಂತ ಹೇಳ್ತಾರೆ. ಹೌದೌದು, ಎಲ್ಲರ ಸಹಕಾರ ಇದ್ರೇನೆ ಮಾಡಕ್ ಆಗೋದು, ಒಬ್ರೇ ಮಾಡಕ್ ಆಗಲ್ಲ. ಅವ್ರ ತೋಟಕ್ಕೆ ಹೋದ್ರೆ ನಾವು ಮನೆ ಕೂಲಿಯರ್ಗೆ ಅವ್ರಿಗೆ ಕೆಲಸ ಮಾಡ್ಕೊಡೋದು, ಏನಾದ್ರು ಇದ್ರೆ ತಗೊಂಡೋಗಿ ಕೊಟ್ಟು ಬರಕ್ಕೆ ಅದಕ್ಕೆ ಬೇಕಾಗುತ್ತೆ. ಒಬ್ರಿಗೆ ಅಂದ್ರೆ ಎಲ್ಲ ಕಡೆಗೂ ಓಡಾಡಕ್ ಆಗಲ್ಲ, ಹಾಗಾಗಿ ಇರ್ಬೇಕು ಜನ ಇದ್ರೇನೆ ಕೃಷಿ ಬದುಕು. ಒಟ್ಟಾರೆ ನಿಮಗೆ ಈ ಒಂದು ಅಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತೀರಾ, ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನು ಮಾಡಿಕೊಂಡಿದ್ರ, ಈ ಒಂದು ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಇಲ್ಲ, ಚೆನ್ನಾಗಿದೆ, ಹಂಗೆ ಇದು ಏನು ಅಂತ ಅನ್ನಿಸ್ತಿಲ್ಲ. ನಮ್ ಬದುಕು ನಮಗೆ ಚೆನ್ನಾಗಿದೆ, ಮಳೆ ಬೆಳೆ ಚೆನ್ನಾಗಾದ್ರೆ ನಾ ಮಳೆ ಬಂದ್ರೆ ನಾವು ಬದುಕ್ತೀವಿ, ಮೇನ್ ಇರೋದು ಅದೇ ಮಳೆ ಬರಬೇಕು. ಹಂಗಾಗಿ ನಾವು ಕೃಷಿ ಉತ್ಪನ್ನ ಮಾಡಕ್ ಚೆನ್ನಾಗತ್ತೆ. ಈಗ ಒಂದ್ 2 ವರ್ಷ ಮಳೆ ಚೆನ್ನಾಗಾಗಿದೆ, ನೀರು ಚೆನ್ನಾಗಾಗ್ತಾ ಇದಾವೆ, ಎಲ್ರಿಗೂ ಅನುಕೂಲ ಇದೆ. ಈಗ ನಿಮ್ಮ ಒಂದು ಜಮೀನಿನಲ್ಲಿ ಈಗ ಕೊಳವೆ ಬಾವಿ ಹತ್ರ ನೀರೆಲ್ಲ ನಿಲ್ಸಿದ್ರ, ನೀವು ಮಳೆ ನೀರು ನಿಂತು ಹೋಗಂಗ್ ಮಾಡಿದ್ರ, ಇದ್ರ ಉದ್ದೇಶ ಏನು? ನೀರ್ ನಿಂತ್ರೆ ಭೂಮಿ ತನುವಾಗುತ್ತೆ, ಆಮೇಲೆ ನೀರಿನ ಅಂಶ ಭೂಮಿ ಒಳಗೆ ಇಳ್ಕೊಳ್ಳೋದ್ರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಹಂಗಾಗಿ ಬರೀ ನಾವು ನೀರ್ ನಿಲ್ಸೋದ್ರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗಲ್ಲ ಅಂತ ವೈಜ್ಞಾನಿಕವಾಗಿ ಇದೆ. ಹೆಂಗೆ ಅಂದ್ರೆ ಸಸಿಗಳನ್ನ ನೆಡಬೇಕು, ಮರಗಳ ಮೂಲಕ ಭೂಮಿಗೆ ಆಳವಾಗಿ ನೀರು ಇಳಿಯುತ್ತೆ. ಈಗ 1,000 ಅಡಿ ಕೊರೆದ್ರು ನೀರ್ ಸಿಗ್ತಾ ಇಲ್ಲ. ಹಂಗಾಗಿ ನಾವೆಲ್ಲ ನೀರ್ ತೆಗೆದು ಬಿಟ್ಟಿದೀವಿ. ಈಗ ಮತ್ತೆ ನೀರು ಹೋಗ್ಬೇಕಂದ್ರೆ ನಾವು ಮತ್ತೆ ಮರ ಗಿಡಗಳನ್ನ ಬೆಳೆಸ್ಬೇಕು. ಹಂಗಾಗಿ ನಾವು ಬರೇ ನೀರ್ ನಿಲ್ಲಿಸಿ ನಾವು ಭೂಮಿಯಲ್ಲಿ ನೀರು ಆಳಕ್ಕಿಳಿಯಂಗೆ ಮಾಡ್ತೀವಿ ಅನ್ನೋದು ತಪ್ಪು. ಆದ್ರೆ ಮರಗಳನ್ನ ಜಾಸ್ತಿ ಕಡಿಬಾರದು. ಹಂಗಾಗಿ ಮರಗಳ ಮೂಲಕನೇ ನೀರು ಜಾಸ್ತಿ ಆಳಕ್ಕೆ ಹೋಗುತ್ತೆ ಅನ್ನೋದು ಒಂದು ವೈಜ್ಞಾನಿಕವಾದಂತ ಒಂದು ಇರ್ತಕ್ಕಂತ ಒಂದು ವಿಷಯ. ಹಂಗಾಗಿ ನಾವು ಮರನ ನೆಡ್ಸೋ ಪ್ರಯತ್ನ ಮಾಡ್ಬೇಕು ಎಲ್ರು ಸೇರಿ. ಅಷ್ಟೊಂದು ಕಡಿಬಾರ್ದು. ಕಾಡು ಕಡಿಯೋದ್ರಿಂದ ನಮಗೆ ಮಳೆ ಬರ್ತಾ ಇಲ್ಲ. ಈ ಕಾಡು ಇದ್ರೆ ನಮಗೆ ಮಳೆ ಬರೋದು. ಹಂಗಾಗಿ ನಮಗೆ ಮಳೆ ಬೇಕು. ಯಾಕೆಂದ್ರೆ ಒಬ್ಬ ರೈತನಿಗೆ ಪ್ರತಿಯೊಂದು ಬೆಳೆ ಬೆಳೆಯೋಕ್ಕೂ ಮಳೆ ಬೇಕು, ನೀರು ಕುಡಿಯೋಕ್ಕೂ ಮಳೆ ಬೇಕು. ಪ್ರತಿಯೊಂದಕ್ಕೂ ಮಳೆಯನ್ನೇ ನಾವು ಅವಲಂಬಿಸಿದೀವಿ. ನಾವೇನೇ ಕೊಳವೆ ಬಾವಿ ತೆಗೆದು ತೋಟ ಮಾಡ್ತೀವಿ ಅಂದ್ರೂ ಕೂಡ ಅದು ಎಲ್ಲಿವರೆಗೆ ಇರುತ್ತೆ? ಮಳೆ ಬಂದ್ರೆ ಭೂಮಿ ನೀರು ಹೋದ್ರೆ ಮಾತ್ರ ನಾವು ಬದುಕಕ್ ಸಾಧ್ಯ. ಒಳ್ಳೇದು ವತ್ಸಲ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳು ಹಾಗೂ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ನಿಮಗೂ ಧನ್ಯವಾದಗಳು. ಇದುವರೆಗೂ ಕೃಷಿ ಬದುಕಿನ ಅನುಭವಗಳು ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಚಿತ್ರದುರ್ಗ ತಾಲೂಕು ಸೊಂಡೇಕುಳ ಗ್ರಾಮದ ರೈತ ಮಹಿಳೆ ಎನ್ ವತ್ಸಲ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಕೆಳಗಡೆ ಗಮನಿಸಿ, ಇಂದು ರಾತ್ರಿ 9 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ CSC ಸೆಂಟರ್ ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1-800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಟಿವಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮ್ ಹಿರಿಯೂರಿನಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಬೆಳೆ ಆವರ್ತನೆ ಬಗ್ಗೆ ತಿಳ್ಕೊಳ್ಳೋಣ. ಬೆಳೆ ಆವರ್ತನೆ ಅಂದ್ರೆ ಏನು ಅಂತಂದ್ರೆ, ಇವಾಗ ನಾವು ರೈತರು ಏನ್ ಮಾಡ್ತಾರೆ, ಒಂದೇ ರೀತಿಯಾದಂತಹ ಬೆಳೆಗಳನ್ನ ಸುಮಾರು ವರ್ಷಗಳ ತನಕನು ಬೆಳೀತಾನೆ ಇರ್ತಾರೆ. ಅಂದ್ರೆ ಇವಾಗ ಏಕರೀತಿಯ ಪದ್ಧತಿನೇ ಅನುಸರಿಸ್ತಾ ಇರ್ತಾರೆ ಅವರು. ಒಂದೇ ರೀತಿ ಅಂದ್ರೆ ಭತ್ತ ಬೆಳೆದ್ರೆ ಭತ್ತನೇ ಬೆಳೆಯೋದು, ಅಥವಾ ಬೇರೆ ಯಾವ್ದಾದ್ರು ಒಂದು, ಇವಾಗ ಮೆಕ್ಕೆಜೋಳ ಬೆಳೀತಾರೆ, ಮೆಕ್ಕೆಜೋಳ ಆದ್ರೆ ಅದು ಪ್ರತಿ ವರ್ಷ ಒಂದು 10 ವರ್ಷಗಳ ತನಕ ಅಥವಾ ಸುಮಾರು ವರ್ಷಗಳ ತನಕ ಅದನ್ನ ಬರೀ ನಾವು ಏನು ಅಂದ್ರೆ ಮೆಕ್ಕೆಜೋಳನೇ ಬೆಳೀತಾ ಇರೋದು. ಈ ರೀತಿ ಆದಾಗ ಏನಾಗುತ್ತಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಮಣ್ಣಿನ ಸವಕಳಿನೂ ಸಹಿತ ಆಗುತ್ತೆ. ಯಾಕೆ ಅಂತಂದ್ರೆ ಒಂದೇ ರೀತಿಯ ಬೆಳೆಗಳು ಅಂತಂದ್ರೆ ಅದ್ರ ಬೇರು ಆಗಿರ್ಬೋದು, ಅಥವಾ ಅದನ್ನ ಮೆಕ್ಕೆಜೋಳನ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳ್ತೀವಿ. ಅಂದ್ರೆ ಅದು ಪೋಷಕಾಂಶಗಳನ್ನ ಮಣ್ಣಿಂದ ಹೀರ್ಕೊಂಡು ಅದು ಮಣ್ಣನ್ನ ಬರಡು ಮಾಡಿಬಿಡುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ಬೆಳೆಗಳು ಸಹಿತ ಇದೆ. ಅದಕ್ಕೋಸ್ಕರ ನಾವು ಏನ್ ಹೇಳ್ತೀವಿ ಅಂದ್ರೆ, ಒಂದು ಸತಿ ನಾವು ಒಂದು ಸೀಸನ್ ಅಲ್ಲಿ ನಾವು ಮೆಕ್ಕೆಜೋಳ ಅಥವಾ ಯಾವುದೇ ಒಂದು ಏಕದಳ ಧಾನ್ಯಗಳನ್ನ ಬೆಳೆದ್ರೆ ನೆಕ್ಸ್ಟ್ ಸೀಸನ್ಗೆ ಹಿಂಗಾರಲ್ಲಿ ನಾವು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಮತ್ತೆ ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ನಾವು ಗ್ಯಾಪ್ ಕೊಡಬೇಕಾಗತ್ತೆ, ಅಂದ್ರೆ ಬೇಸಿಗೆಯಲ್ಲಿ ನಾವು ಗ್ಯಾಪ್ ಕೊಡಬೇಕು, ಅಥವಾ ಮೇವಿನ ಬೆಳೆಗಳನ್ನ ಬೆಳಿಬಹುದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಅದ್ರ ಜೊತೆಗೆ ಏನಾಗುತ್ತೆ, ಎಲ್ಲಾ ಬೆಳೆಗಳನ್ನು ನಾವು ತಗೊಂಡಾಗ ಬೆಳೆಗಳಲ್ಲಿ ಬೇರುಗಳ ಪದ್ಧತಿ, ಬೇರುಗಳು ಆಳವಾಗಿ ಹೋಗುವಂತದ್ದು, ಕೆಲವೊಂದು ಬೆಳೆಗಳಲ್ಲಿ ಬೇರುಗಳು ತುಂಬಾ ಆಳವಾಗಿ ಹೋಗುತ್ತೆ, ಕೆಲವೊಂದು ತುಂಬಾ ಶಾಲೋ ರೂಟ್ ಸಿಸ್ಟಮ್ ಇರುತ್ತೆ. ಆಮೇಲೆ ಮತ್ತೆ ಅದ್ರ ಜೊತೆಗೆ ಅದು ಪೋಷಕಾಂಶಗಳನ್ನ ಮಣ್ಣಿನಿಂದ ಹೀರ್ಕೊಳ್ಳೋಂತ ಒಂದು ಕೆಪಾಸಿಟಿನೂ ಸಹಿತ ಬೇರೆ ಬೇರೆ ರೀತಿಯಾಗಿರುತ್ತೆ. ಆ ಟೈಮ್ನಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ನಾವು ಏಕರೀತಿಯ ಪದ್ಧತಿನ ನಾವು ಅನುಸರಿಸೋದ್ರಿಂದ ಈ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಾಗಿರ್ಬೋದು ಅಥವಾ ಮಣ್ಣಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋಂಥ ಕೆಪಾಸಿಟಿ ಆಗಿರ್ಬೋದು ಅದೆಲ್ಲ ಕಡಿಮೆ ಆಗಿಬಿಟ್ಟು ನಿಮಗೆ ಮಣ್ಣು ಬರ್ಡ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಸಹಿತ ನಾವು ಕಾಪಾಡ್ಬೋದು. ಅದರ ಜೊತೆಗೆ ನಾವು ರೋಗಗಳನ್ನು ಹರಡೋದನ್ನು ಸಹಿತ, ರೋಗ ಅಥವಾ ನಾವು ಕಳೆಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು. ನಾವು ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದ್ರೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಏನಾಗುತ್ತೆ ಅಂದರೆ ಅವು ಪೂರ್ತಿಯಾಗಿ ಮಣ್ಣಲ್ಲಿ ಅಂದರೆ ಏರಿಯಾನ ಕವರ್ ಮಾಡೋದ್ರಿಂದ, ಫುಲ್ಲು ಏರಿಯಾ ಕವರ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಕಳೆಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಎರಡೂ ರೀತಿಯಾದಂತಹ, ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನ ಬೆಳಿಬೇಕಂತ ಹೇಳ್ತೀವಿ. ರೋಗ ಅಥವಾ ಕೀಟಗಳನ್ನ ನಾವು ಯಾವ ರೀತಿ ಕಡಿಮೆ ಮಾಡಬಹುದು ಅಂದ್ರೆ, ನೀವು ಇವಾಗ ಮೆಕ್ಕೆಜೋಳನೇ ಒಂದೇ ಸೀಸನ್ ಅಲ್ಲಿ ಅಥವಾ ಯಾವುದೇ ಬೆಳೆ ಆಗಿರ್ಬೋದು, ಅದು ಟೊಮೆಟೊ ಆಗಿರ್ಲಿ ಅಥವಾ ಈರುಳ್ಳಿ ಆಗಿರ್ಲಿ, ಯಾವುದೇ ಬೆಳೆಗಳನ್ನ ನೀವು 10 ವರ್ಷಗಳ ತನಕ ನೀವು ಬೆಳಿತಾನೆ ಇರ್ತೀರಾ ಅಂದಾಗ, ಆ ಒಂದು ಸೀಸನ್ ಅಲ್ಲಿ ನಿಮಗೆ ಕೀಟದ್ದು ಅಥವಾ ರೋಗದ್ದು ಇನ್ಸಿಡೆನ್ಸ್ ಇರುತ್ತೆ. ಅದು ಸೀಸನ್ ಟು ಸೀಸನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆ ಕೀಟಕ್ಕೆ ಅಥವಾ ರೋಗಕ್ಕೆ ಆಹಾರ ಆಗಿರುತ್ತೆ ಅದೇ ಒಂದು ಬೆಳೆ. ಬಟ್ ನೀವು ಎಲ್ಲಿ ಬೆಳೆಗಳನ್ನು ನೀವು ಚೇಂಜ್